ಯೋಧವರರು ಪ್ರಾಣಾರ್ಪಿತರು ಇನಿತಾದರೂ ಸ್ಮರಿಸಿ ಅವರ ಇನಿತಾದರೂ ಸ್ಮರಿಸಿ ಅವರ ಮರಳಿ ಮನೆಗೆ ಬರದವರ ಮರಳಿ ಮನೆಗೆ ಬರದ ಬಾಂಧವರೇ ಕಂಬನಿಗಳ ನೆರಡಾ ಚಿನ್ನ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿ ಬಲಿದಾರ ನೀವು ಅವರನ್ನು ಮರೆಯಲು ಬರದು ಅದಕ್ಕಾಗಿ ಇದೋ ಈ ಕಥನ ಅಮರರು ಇವರು ಪ್ರಾಣಾಹುತಿ ನೀಡಿದ ಸಂಸ್ಮರಿಸಿರಿಯ ಬಲಿದಾನ ಓ ಎನ್ನ ದೇಶ ಬಾಂಧವರೇ ಕಂಬನಿಗಳ ನೆರಡ ಚುಮ್ಮಿ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿ ಅದು ನಮ್ಮಿ ಭಾರತ ರಕ್ತ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾನ ಓ ಎನ್ನ ದೇಶ ಬಾಂಧವರೇ ಕಂಬನಿಗಳ ನೆರಡ ಚುಮ್ಮಿ ಇದು ಅಂತ ಎಂಥ ಮರುಳರೋ ಅವರು, ಉಜ್ವಲ ಅಭಿಮಾನದ ಸುಡರು, ಪ್ರಾಣಾಹುತಿ ನೀಡಿದ ಸಂಸ್ಮರಿಸಿರಿಯ ಬಲಿದ ನೀವು ಅವರನ್ನು ಮರೆಯಲು ಬರದು, ಅದಕ್ಕಾಗಿ ಇದೋ ಈ ಕಥನ. ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿ ಬಲಿದ ಜಯ ಈಗ ಕೇಳಿ ವೃಂದಗಾನದಲ್ಲಿರುವ ವಿ.ಸಿ. ಅಯ್ಯರ್ಸಂಗ್ ಅವರ ರಚನೆ. ಮಮತೆ ಬಿಂದು ಬಿಂದು ರಗುತದಿ, ತಾಯಿ ನಿನ್ನ ಮರೆವೆಂತು ನಾವು ಜನುಮ ಜನುಮದಿ, ನಾವು ಜನುಮ ಜನುಮದಿ. ಭಾರತಾಂಬೆ ನಿನ್ನ ಮಮತೆ ಬಿಂದು ಬಿಂದು ರಗುತದಿ, ತಾಯಿ ನಿನ್ನ ಮರೆವೆಂತು ನಾವು ಜನುಮ ಜನುಮದಿ, ನಾವು ಜನುಮ ಜನುಮದಿ. ಕೈಯ ಹಿಡಿದು ನಡೆಸುತ್ತಿರಲು ತಾಯಿ,